ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮೂತ್ರಪಿಂಡದ ವೈಫಲ್ಯ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ನಾಗರಾಜ್ ನಾಯಕ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನಮಸ್ಕಾರ. SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ. ನಿಮ್ಮ ಇಂದಿನ SDM ಡಾಕ್ಟರ್ ನಾಗರಾಜ್ ನಾಯ್ಕ್. ಇವತ್ತಿನ ವಿಷಯ ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳು. ಆತ್ಮೀಯ ಕೇಳುಗರೆ, ನಿಮಗೋಸ್ಕರ ಡಾಕ್ಟರ್ ನಾಗರಾಜ್ ನಾಯಕ್ ಅವರ ಕಿರುಪರಿಚಯ. ಡಾಕ್ಟರ್ ನಾಗರಾಜ್ ನಾಯಕ್ ಅವರು ಸಹ ಪ್ರಾಧ್ಯಾಪಕರು ಮೂತ್ರಪಿಂಡ ವಿಭಾಗ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವರು ಮೂಲತಃ ಕಾರವಾರದವರು. ತಮ್ಮ ಆರಂಭಿಕ ಶಿಕ್ಷಣವನ್ನು ಇವರು ಕಾರವಾರದಲ್ಲೇ ಪಡೆದಿದ್ದಾರೆ. ಅವರು ತಮ್ಮ MBBS ಪದವಿಯನ್ನು 2003 BLDE ವಿಶ್ವವಿದ್ಯಾಲಯದ BM ಪಾಟೀಲ್ ಮೆಡಿಕಲ್ ಕಾಲೇಜ್ನಿಂದ ಮುಗಿಸಿ ತದನಂತರ ತಮ್ಮ MD ಜನರಲ್ ಮೆಡಿಸಿನ್ ಸ್ನಾತಕೋತ್ತರ ಪದವಿಯನ್ನು 2009 ದೇವರಾಜ್ ಅರಸ್ ವೈದ್ಯಕೀಯ ಕಾಲೇಜು ಕೋಲಾರದಿಂದ ಪಡೆದುಕೊಂಡು DNB ಪದವಿಯನ್ನು 2018 ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿನಿಂದ ಮುಗಿಸಿ ಡಾಕ್ಟರ್ ನಾಗರಾಜ್ ನಾಯಕ್ ಅವರು ಬೆಂಗಳೂರಿನ ಹೆಸರಾಂತ ನೆಫ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರ ಶಿಷ್ಯರು. 2018 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ವಿಭಾಗಕ್ಕೆ ಸೇರಿದಂತಹ ಇವರು ಕಳೆದ 7 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ ನಾಗರಾಜ್ ನಾಯಕ್ ಅವರು ಪ್ರಮುಖ ವಿಷಯಗಳನ್ನು ನಿಮಗೆ ಹೇಳ್ತಾರೆ. ಆ ಮಾಹಿತಿಗಳನ್ನು ಕೇಳಿಸ್ಕೊಂಡು ನೀವು ಡಾಕ್ಟರ್ಗೆ ತದನಂತರ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ಕೇಳುಗರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಸ್ವಲ್ಪ ನಮ್ಮ ಕಿಡ್ನಿ ಹಾಗೂ ಕಿಡ್ನಿ ವೈಫಲ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕಿಡ್ನಿಗಳು ದೇಹದ ಅದ್ಭುತ ಅಂಗಗಳು. ಒಬ್ಬ ಮನುಷ್ಯನಿಗೆ 2 ಕಿಡ್ನಿಗಳಿರ್ತವೆ. ಇವುಗಳ ಪ್ರಮುಖ ಕಾರ್ಯವೇನೆಂದರೆ ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಮೂತ್ರವನ್ನು ಉತ್ಪಾದಿಸುವುದು. ಹೊಟ್ಟೆಯೊಳಗೆ ಬೆನ್ನೆಲುಬಿನ 2 ಬದಿಯಲ್ಲಿ 2 ಕಿಡ್ನಿಗಳಿರ್ತವೆ. ಇದು 10-11 cm ಉದ್ದವಿದ್ದು 6 cm ಅಗಲ, 150-170 ಗ್ರಾಂಗಳ ತೂಕ ಹೊಂದಿರುತ್ತವೆ. ಹುರುಳಿಕಾಳಿನ ಆಕಾರದಲ್ಲಿ ನಮ್ಮ ಕಿಡ್ನಿಗಳಿರ್ತವೆ. ಕಿಡ್ನಿಗಳ ಕ್ರಿಯಾತ್ಮಕ ಘಟಕವನ್ನು ಅಥವಾ ಫಂಕ್ಷನಿಂಗ್ ಯೂನಿಟ್ ಅನ್ನು ನೆಫ್ರಾನ್ ಎಂದು ಕರೆಯುತ್ತೇವೆ. ಪ್ರತಿ ಕಿಡ್ನಿಯಲ್ಲಿ 10,00,000 ನೆಫ್ರಾನ್ಗಳಿವೆ. ನೋಡಿ ನಮ್ಮ ಕಿಡ್ನಿ ಎಷ್ಟು ಅದ್ಭುತವಾಗಿದೆ. ಕಿಡ್ನಿ ದೇಹದಿಂದ ವೇಸ್ಟ್ ಪ್ರಾಡಕ್ಟ್ಸ್ ಅಥವಾ ತ್ಯಾಜ್ಯವನ್ನು ಹೊರಗಾಕುತ್ತದೆ. ದೇಹದಿಂದ ಅತಿವಾದ ದ್ರವ್ಯವನ್ನು ಹೊರಗಾಗ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿರುವ ಖನಿಜಗಳು ಹಾಗೂ ರಸಾಯನಗಳು, ಮಿನರಲ್ಸ್ ಆ್ಯಂಡ್ ಕೆಮಿಕಲ್ಸ್ ಸಮತೋಲನೆಯನ್ನು ಕಾಪಾಡುತ್ತದೆ. ಬಿ ಪಿ ನಿಯಂತ್ರಿಸುತ್ತದೆ, ರಕ್ತದೊತ್ತಡ, ಅದೇ ಬಿ ಪಿ. ಕಿಡ್ನಿ ದೇಹದ ಕೆಂಪು ರಕ್ತ ಕಣಗಳು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ಒಂದು ಹಾರ್ಮೋನ್ ಎರಿಥ್ರೋಪಯಟಿನ್ ಸಹಾಯದಿಂದ. ಮೂಳೆಗಳು ಆರೋಗ್ಯವಾಗಿರಲು ಕಿಡ್ನಿಗಳೇ ಕಾರಣ. ಪ್ರತಿ ನಿಮಿಷ 1,200 ಮಿಲಿಲೀಟರ್ ರಕ್ತ ಎರಡು ಕಿಡ್ನಿಗಳಿಗೆ ಪ್ರವೇಶಿಸುತ್ತದೆ. ಹೃದಯದಿಂದ ಪಂಪ್ ಮಾಡಲಾದ ಒಟ್ಟು ರಕ್ತದ 20% ಕಿಡ್ನಿಗಳಿಗೆ ಹೋಗ್ತವೆ. ಒಂದು ದಿನದಲ್ಲಿ ಕಿಡ್ನಿಗಳು 1,700 ಲೀಟರ್ ರಕ್ತವನ್ನು ಶುದ್ಧೀಕರಿಸುತ್ತವೆ. ಒಂದೇ ಕಿಡ್ನಿಯಿಂದ ನಮ್ಮ ದೇಹ ಸಾಮಾನ್ಯವಾಗಿ ಕೆಲಸ ಮಾಡಬಹುದು. ಈಗ ಡಾಕ್ಟರ್ ಇಷ್ಟೆಲ್ಲ ಹೇಳಿದ್ರಪ್ಪ ಕಿಡ್ನಿ ಬಗ್ಗೆ, ಈ ಕಿಡ್ನಿ ವೈಫಲ್ಯ ಎಂದರೆ ಏನು? ಕಿಡ್ನಿಗಳು ರಕ್ತದಿಂದ ವೇಸ್ಟ್ ಪ್ರಾಡಕ್ಟ್ಸ್ ಅಥವಾ ತ್ಯಾಜ್ಯ ವಸ್ತುಗಳು ಮತ್ತು ಹೆಚ್ಚುವರಿ ದ್ರವಗಳು ಅಂದರೆ ಫ್ಲೂಯಿಡ್ಸ್ ಫಿಲ್ಟರ್ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದೇ ಕಿಡ್ನಿ ವೈಫಲ್ಯ. ವೇಸ್ಟ್ ಪ್ರೊಡಕ್ಷನ್ ತೆಗಿಲಿಕ್ಕಾಗುವುದಿಲ್ಲ, ಎಕ್ಸ್ಟ್ರಾ ಇರೋ ಫ್ಲೂಯಿಡ್ಸನ್ನು ಹೊರಗೆ ಹಾಕ್ಲಿಕ್ಕಾಗುವುದಿಲ್ಲ. ಇದೇ ಕಿಡ್ನಿ ಫೇಲ್ಯೂರ್. ಇದರಿಂದ ಏನಾಗ್ತದೆ ಅಂತಂದರೆ ಟಾಕ್ಸಿನ್ಸ್, ದೇಹದಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತವೆ, ಸಂಗ್ರಹವಾಗುತ್ತದೆ ಮತ್ತು ನಮ್ಮ ದೈಹಿಕ ಕಾರ್ಯಗಳನ್ನು ಅಡ್ಡಿಪಡಿಸುತ್ತವೆ. ಕಿಡ್ನಿ ವೈಫಲ್ಯದಲ್ಲಿ ಎಷ್ಟು ಥರ ಅಪ್ಪ? ಕಿಡ್ನಿ ವೈಫಲ್ಯದಲ್ಲಿ 2 ಥರ. ಏನಪ್ಪ ಇದು ಅಂತಂದರೆ, ಒಂದು ತತ್ಕ್ಷಣ ಅಥವಾ ಎಕ್ಯೂಟ್ ಕಿಡ್ನಿ ಫೇಲ್ಯೂರ್, ಮತ್ತು ಇನ್ನೊಂದು ದೀರ್ಘಕಾಲದ ಕಿಡ್ನಿ ವೈಫಲ್ಯ ಅಥವಾ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ತತ್ಕ್ಷಣ ಅಥವಾ ಎಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಥವಾ ವೈಫಲ್ಯ, ಇದು ಕೆಲವೇ ದಿನಗಳು ಅಥವಾ ವಾರಗಳಲ್ಲಿ ಆಗುವಂಥ ವೈಫಲ್ಯ. ಮೂತ್ರದ ಪ್ರಮಾಣ ಕಡಿಮೆ ಆಗ್ತದೆ. ಆಸ್ಪತ್ರೆಯಲ್ಲಿ ದಾಖಲಾದ ಎಲ್ಲ ರೋಗಿಗಳ ಪೈಕಿ ಸರಿಸುಮಾರು 7% ರೋಗಿಗಳಿಗೆ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗ್ತದೆ. ಅದೇ ರೀತಿ ICUಯಲ್ಲಿ ದಾಖಲಾದ 20% ರೋಗಿಗಳಲ್ಲಿ ಎಕ್ಯೂಟ್ ಕಿಡ್ನಿ ಇಂಜುರಿ ನೋಡಬಹುದು. ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಅಂದರೆ ಬಹಳ ದಿನದಿಂದ, ಹೆಸರು ಹೇಳುವಂಗೆ ಬಹಳ ದಿನದಿಂದ ಇದಿರ್ತದೆ. ಕೆಲವೊಂದಿಷ್ಟು ವಾರಗಳು ಅಥವಾ ಕೆಲವೊಂದಿಷ್ಟು ತಿಂಗಳು ಅಥವಾ ಕೆಲವೊಂದಿಷ್ಟು ವರ್ಷಗಳೇ ಆಗಿರಬಹುದು. ಇದಕ್ಕೆ ಏನೇ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ರೋಗ ಲಕ್ಷಣ ಇರಲಿಕ್ಕಿಲ್ಲ. ಸೊ ಇದಕ್ಕೆ ಕಾರಣಗಳು ಏನಂತಂದರೆ ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಅನುವಂಶಿಕ ದೋಷಗಳಿರಬಹುದು. ಸೊ ಈಗ ಫಸ್ಟ್ ಬರಬೇಕಂತಂದರೆ ಈಗ ಎಕ್ಯೂಟ್ ಕಿಡ್ನಿ ಇಂಜುರಿ, ಮೊದಲನೇ ಟೈಪ್ ಏನಿದೆ, ತತ್ಕ್ಷಣ ಆಗುವ ಕಿಡ್ನಿ ವೈಫಲ್ಯ. ಇದರಲ್ಲಿ ನಾವು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಮತ್ತೆ 3 ಥರದ್ದಂತೂ ವಿಂಗಡಿಸುತ್ತೇವೆ. ಯಾವುದಪ್ಪ ಅಂದರೆ ಪ್ರೀರೀನಲ್, ರೀನಲ್ ಮತ್ತು ಪೋಸ್ಟ್ ರೀನಲ್ ಎಕ್ಯೂಟ್ ಕಿಡ್ನಿ ಇಂಜುರಿ. ಅದರಲ್ಲಿ ಪ್ರೀರೀನಲ್ ಅಂತಂದರೆ ದ್ರವ್ಯ ಲಾಸ್ ಆಗುವುದು, ಅಂದರೆ ಬಹಳಷ್ಟು ಡಿಹೈಡ್ರೇಷನ್ ಆಗುವುದು, ನಮಗೆ ಬಹಳಷ್ಟು ವಾಂತಿ ಅಥವಾ ಭೇದಿ ಆದಾಗ ನಮ್ಮ ದೇಹದಿಂದ ದ್ರವ್ಯ ಎಲ್ಲ ಹೊರಗೋಗ್ಬಿಡ್ತದೆ. ಅದರಿಂದ ಪ್ರೀರೀನಲ್ ಕಿಡ್ನಿ ಇಂಜುರಿ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಆಕ್ಸಿಡೆಂಟ್ ಆದಾಗ ಬಹಳಷ್ಟು ರಕ್ತಸ್ರಾವ ಆಗ್ಬೋದು ಅಥವಾ ಡೆಲಿವರಿ ಟೈಮಲ್ಲಿ ಬಹಳಷ್ಟು ರಕ್ತಸ್ರಾವ ಆಗ್ಬೋದು ಅಥವಾ ಸುಟ್ಟು ಗಾಯಗಳಿಂದ ಕೂಡ ಪ್ರೀರೀನಲ್ ಕಿಡ್ನಿ ಇಂಜುರಿ ಆಗುವ ಸಾಧ್ಯತೆ ಇದೆ. ಮೆಡಿಸಿನ್ಸ್, ನಾವು ಪ್ರಿಸ್ಕ್ರಿಪ್ಷನ್ ಇಲ್ಲಾರದೆ ಪೇನ್ ಕಿಲ್ಲರ್ಸ್ ತೊಗೊಳ್ತೇವೆ, ಅದಕ್ಕೆ NSAIDs ಅಂತ ಹೇಳ್ತೇವೆ. ಅದರಿಂದ ಕೂಡ ಪ್ರೀರೀನಲ್ ಕಿಡ್ನಿ ಇಂಜುರಿ ಆಗ್ಬೋದು. ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ ತೊಗೊಳ್ತೇವೆ, ಮೂತ್ರವರ್ಧಕಗಳು, ಡಯೂರಿಟಿಕ್ಸ್ ಅಂತ ಹೇಳ್ತೇವೆ. ಕೆಲವೊಬ್ಬರು ಏನಾದರೂ ಹಾರ್ಟ್ ತೊಂದರೆ ಇದ್ದರೆ ಅಥವಾ ಕಿಡ್ನಿ ತೊಂದರೆನೇ ಇರ್ಬೋದು, ಆವಾಗ ಡಾಕ್ಟರ್ ಸಲಹೆ ಇಲ್ಲದೆ ಬಾವು ಬಂದಾಗ ಈ ಮೆಡಿಸಿನ್ಸ್ ತೊಗೊಳ್ತಾರೆ. ಅದರಿಂದ ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ ಆಗಿ ಕಿಡ್ನಿ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಲಿವರ್ ರೋಗಗಳು ಅಥವಾ ಹೃದಯ ವೈಫಲ್ಯ ಆದಾಗೂ ಕೂಡ ಪ್ರೀರೀನಲ್ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಕ್ಯಾಟಗರಿ ಇದೆ ಎಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ, ರೀನಲ್ ಅಂತ ನಾವು ಹೇಳ್ತೇವೆ. ಸೆಪ್ಸಸ್ ಅಂದರೆ ನಂಜ್ ಅಂತೇನು ಹೇಳ್ತೇವೆ, ಇನ್ಫೆಕ್ಷನ್ ತುಂಬ ಆಗಿ ನಂಜ್ ಮೈಯೆಲ್ಲ ಹರಡ್ತದಂತೇನು ಹೇಳ್ತೇವೆ ನಾವು ಸೆಪ್ಸಸ್, ಅವಾಗೂ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗೋ ಪರಿಸ್ಥಿತಿ ಇರ್ತದೆ. ಆಮೇಲೆ ಡ್ರಗ್ಸ್, ಕೆಲವೊಂದು ಆಂಟಿಬಯೋಟಿಕ್ಸ್, ಅಮಿನೋಗ್ಲೈಕೋಸೈಡ್ಸ್ ಅಂತಿರ್ತವೆ, ಅದು ಕೂಡ ಈ ರೀತಿ ಇಂಜುರಿ ಮಾಡ್ತದೆ. ಸೊ ಯಾವುದೇ ಮೆಡಿಸಿನ್ಸ್ ಇದ್ದರೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರನೇ ನೀವು ತಗೊಳ್ಬೇಕು. ನಮಗೆ ಮಸಲ್ ಇಂಜುರಿ ಆದಾಗ, ಅಂದರೆ ನೀವು ಹೋಗಿ ಎಕ್ಸಸಿವ್ ಎಕ್ಸಸೈಸ್ ಮಾಡ್ತೀರಿ ಅಥವಾ ಏನಾದರೂ ಆಕ್ಸಿಡೆಂಟಲ್ಲಿ ನಿಮ್ಮ ಮಸಲ್ ಇಂಜುರಿ ಆದಾಗ, ಆವಾಗೂ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರ್ತದೆ. ಹಾವು ಕಚ್ಚಿದಾಗ ಕೂಡ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗೋ ಪರಿಸ್ಥಿತಿ ಇರ್ತದೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಗ್ಲೋಮೆರುಲಾರ್ ಡಿಸೀಸಸ್, ಟ್ಯೂಬುಲೋ ಇಂಟರ್ಸ್ಟೀಷಿಯಲ್ ಡಿಸೀಸಸ್, ಮತ್ತು ರಕ್ತನಾಳದ ಸಂಬಂಧಪಟ್ಟ ವ್ಯಾಸ್ಕ್ಯುಲರ್ ಇಂಜುರಿ ಕೂಡ ಕಿಡ್ನಿ ಎಕ್ಯೂಟ್ ಕಿಡ್ನಿ ಇಂಜುರಿ ಕಾಸ್ ಮಾಡಲು ಚಾನ್ಸಸ್ ಇರ್ತದೆ. ಅದೇ ಎಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ಮೂರನೇ ಭಾಗ ನಾವೇನಂತೇವೆ, ಪೋಸ್ಟ್ ರೀನಲ್ ಕಾಸಸ್ ಅಂತ ಹೇಳಿಬಿಟ್ಟು, ಅಥವಾ ಪೋಸ್ಟ್ ರೀನಲ್ ಕಾರಣಗಳು. ಏನಪ್ಪ ಇವು ಅಂತಂದರೆ, ಈಗ ವಯಸ್ಸು ಆದವರಲ್ಲಿ ಪ್ರೋಸ್ಟೇಟ್ ಗ್ರಂಥ ಇರ್ತದೆ, ಅದು ಪ್ರೋಸ್ಟೇಟ್ ಗ್ರಂಥ ದೊಡ್ಡದಾಗಿರ್ಬೋದು, ಅದಕ್ಕೆ ಬೆನೈನ್ ಪ್ರೋಸ್ಟೆಟಿಕ್ ಹೈಪರ್ಟ್ರೋಫಿ ಅಥವಾ ಯಾವುದೇ ರೀತಿ ಪ್ರೋಸ್ಟೇಟ್ ಕ್ಯಾನ್ಸರಿಂದ ಕೂಡ ಪೋಸ್ಟ್ ರೀನಲ್ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರ್ತದೆ. ನಮ್ಮ ಯೂರಿನ್ ಏನು ಪ್ರೊಡ್ಯೂಸ್ ಆಗಿರ್ತದೆ, ಅದು ಒಂದು ಮೂತ್ರಕೋಶದಲ್ಲಿ ಜಮಾ ಆಗ್ತದೆ, ಅದಕ್ಕೆ ನಾವು ಬ್ಲ್ಯಾಡರ್ ಅಂತ ಹೇಳ್ತೇವೆ. ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂದರೆ ನರದ್ದು ಸಪ್ಲೈ ಏನು ವೀಕ್ ಆಗಿರ್ತದೆ, ಅದಕ್ಕೆ ನಾವು ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಥವಾ ಬ್ಲ್ಯಾಡ್ರಲ್ಲಿ ನರದ ಏನು ಸಮಸ್ಯೆ ಇರ್ತದೆ ಅದರಿಂದನೂ ಇಂಜುರಿ ಆಗ್ತದೆ. ಆಮೇಲೆ ಮಹಿಳೆಯರಲ್ಲಿ ಗರ್ಭಕಂಟಕದ ಕ್ಯಾನ್ಸರ್ಗಳು, ಆಮೇಲೆ ರೆಟ್ರೋಪೆರಿಟೋನಿಯಲ್ ಫೈಬ್ರೋಸಸ್, ಹಾಗೆ ಬ್ಲೇಡರ್ ಔಟ್ಲೆಟ್ ಆಬ್ಸ್ಟ್ರಕ್ಷನ್, ಹೀಗೆ ಹಲವಾರು ಕಾರಣಗಳು ಎಕ್ಯೂಟ್ ಕಿಡ್ನಿ ಇಂಜುರಿ ಮಾಡಬಹುದು. ಈಗ ಎರಡನೇ ಟೈಪ್ ಕಿಡ್ನಿ ವೈಫಲ್ಯ ಅಥವಾ ದೀರ್ಘಕಾಲವಾದ ಕಿಡ್ನಿ ವೈಫಲ್ಯ ಅಥವಾ ಇಂಜುರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್, ಇದು ಕೇಳ್ಕೊಳ್ಳಿ ಸರಿಯಾಗಿ, ಯಾವುದೇ ರೀತಿಯ ನಾವು ಕಿಡ್ನಿ ಇಂಜುರಿ ಮಾತಾಡಬೇಕಾದ ದೀರ್ಘಕಾಲಿಕ ಅಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಇಂಜುರಿ ಮಾತಾಡಬೇಕಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮುಖ್ಯವಾದ ಕಾರಣ ಡಯಾಬಿಟಿಸ್ ಮಲೈಟಸ್ ಅಥವಾ ಮಧುಮೇಹ. ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ 20-40% ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗೋದು ಡಯಾಬಿಟಿಸ್ ಮಲೈಟಸ್ ಇಂದ. ನಮ್ಮ ಭಾರತವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಈಸ್ ಡಯಾಬಿಟಿಸ್. ಡಯಾಬಿಟಿಸನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಅದೇ ರೀತಿ ಸರಿಯಾಗಿ ಕಂಟ್ರೋಲ್ ಮಾಡಲಾರ್ದಂಥ ಬಿ ಪಿ ಕೂಡ, ಅಂದರೆ ರಕ್ತದೊತ್ತಡ, ಅದರಿಂದನೂ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗ್ಬೋದು. ಗ್ಲೋಮೆರುಲಾರ್ ಡಿಸೀಸಸ್, ಇಂಟರ್ಸ್ಟಿಷಿಯಲ್ ಡಿಸೀಸಸ್, ಆಮೇಲೆ ಸಿಸ್ಟಮಿಕ್ ಇನ್ಫ್ಲಮೇಟರಿ ಡಿಸೀಸಸ್, ಆಮೇಲೆ ಜನ್ಮಜಾತ ಮತ್ತು ಅನುವಂಶಿಕ ತೊಂದರೆಗಳಿಂದನೂ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗ್ಬೋದು. ಈಗ ನಾವು ಕಿಡ್ನಿ ವೈಫಲ್ಯದ ಲಕ್ಷಣಗಳು ಬರಬೇಕಂತಂದರೆ ಏನಪ್ಪ, ಈಗ ನಾವು ಮಾತಾಡಿದ್ವಿ ಕಿಡ್ನಿ ವೈಫಲ್ಯ ಕಾರಣ ಏನೇನು ಅಂತ, ಈಗ ಅದರ ಲಕ್ಷಣಕ್ಕೆ ಹೇಳಬೇಕಂತಂದರೆ ಆಯಾಸ ಆಗ್ಬೋದು, ದೌರ್ಬಲ್ಯ ವೀಕ್ನೆಸ್ ಅಂತ ಹೇಳ್ತೇವೆ ಅದಾಗ್ಬೋದು, ಹಸಿವು ಕಡಿಮೆ ಆಗ್ಬೋದು, ವಾಂತಿ ಆಗ್ಬೋದು, ನಮಗೆ ಊಟ ಸೇರ್ದೇ ಇರ್ಬೋದು, ಆಮೇಲೆ ಬಾವು ಬರ್ಬೋದು, ಅಂದರೆ ಊತ ಕಾಲುಗಳಲ್ಲಿ ಊತ ಬರ್ಬೋದು, ಮುಖದಲ್ಲಿ ಊತ ಬರ್ಬೋದು, ಅದೇ ರೀತಿ ಮೂತ್ರ ವಿಸರ್ಜನೆಯಲ್ಲಿ ಬದಲಾವಣೆಗಳಾಗ್ಬೋದು. ಸೊ ಕಡೆಗೆ ಅಂದರೆ ಲೇಟರ್ ಸ್ಟೇಜಸ್ ಜಾಸ್ತಿ, ಅಂದರೆ ತೀವ್ರತೆ ಜಾಸ್ತಿ ಆದಾಗ ಉಸಿರಾಟದ ತೊಂದರೆ ಬರ್ಬೋದು, ಕನ್ಫ್ಯೂಷನ್ ಗೊಂದಲ, ಅಂದರೆ ನಮಗೇನಾಗ್ತಿದೆಯೋ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗ್ಬೋದು, ಉಸಿರಾಡಕ್ಕೆ ತೊಂದರೆ ಆಗ್ಬೋದು, ಫಿಟ್ಸ್ ಬರ್ಬೋದು. ಸೊ ಈ ರೀತಿ ಅಡ್ವಾನ್ಸ್ ಕಿಡ್ನಿ ಡಿಸೀಸಲ್ಲಿ ಇವೆಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಸೊ ನಾವು ಇದನ್ನು ಹೆಂಗೆ ಕಂಡುಹಿಡಿಬೋದು, ಸಿಂಪಲ್ ಬ್ಲಡ್ ಟೆಸ್ಟ್, ಹಿಮೋಗ್ರಾಮ್, ಸೊ ಅದರಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ, ಆಮೇಲೆ ರೀನಲ್ ಫಂಕ್ಷನ್ ಟೆಸ್ಟ್, ಅದರಲ್ಲಿ ಯೂರಿಯಾ, ಕ್ರಿಯಾಟನಿನ್, ಎಲೆಕ್ಟ್ರೋಲೈಟ್ಸ್ ಇವು ಹೆಂಗಿದ್ದಾವೆ. ಸೊ ಮೂತ್ರದ ಪರೀಕ್ಷೆ, ಏನಪ್ಪ ಯೂರಿನ್ ರುಟೀನ್, ಯೂರಿನ್ ಪ್ರೋಟೀನ್, ಸ್ಕ್ಯಾನ್ಗಳು, ಯು ಎಸ್ ಜಿ ಅಬ್ಡಾಮಿನ್ ಆ್ಯಂಡ್ ಪೆಲ್ವಿಸ್, ಸಿ ಟಿ ಸ್ಕ್ಯಾನ್. ಸೊ ಕೆಲವೊಂದಿಷ್ಟು ಕಡೆ ನಾವು ವಿಶೇಷವಾದ ಟೆಸ್ಟ್ಗಳನ್ನು ಮಾಡಬೇಕು, ಎ ಎನ್ ಎ ಅಂಕ ಹೀಗೆಲ್ಲ. ಸೊ ಚಿಕಿತ್ಸೆ, ಸೊ ಚಿಕಿತ್ಸೆಗೆ ಬರಬೇಕಂತಂದರೆ ಇದು ಯಾವ ಕಾರಣದ್ದು, ಎಕ್ಯೂಟ್ ರೀನಲ್ ಫೇಲಿಯರೋ ಕ್ರೋನಿಕ್ ರೀನಲ್ ಫೇಲಿಯರ್, ಅಂದರೆ ಮೂತ್ರ ವೈಫಲ್ಯ ಯಾವ ಟೈಪ್ ಇದೆ ಅದ್ರ ಮೇಲೆ ಹೋಗುತ್ತೆ, ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಎಷ್ಟು ದಿನಗಳಿಂದ ಇದೆ. ಸೊ ಹೀಗೆ ಕೆಲವೊಂದು ಕಡೆ ನಾವು ಕಿಡ್ನಿ ಬಯಾಪ್ಸಿನೂ ಮಾಡಬೇಕಾಗ್ಬೋದು. ಸೊ ಈಗ ಡಯಾಲಿಸಸ್ಸು ಒಂದು ರೀತಿಯ ಟ್ರೀಟ್ಮೆಂಟ್ ಆಗ್ತದೆ ಎಕ್ಯೂಟ್ ಕಿಡ್ನಿ ಇಂಜುರಿ ಹಾಗೂ ಕ್ರೋನಿಕ್ ಕಿಡ್ನಿ ಡಿಸೀಸ್, ಅಂದರೆ ದೀರ್ಘಕಾಲಿಕ ಮೂತ್ರ ವೈಫಲ್ಯದಿಂದ ಯಾವ ಸ್ಟೇಜಲ್ಲಿ ಇರ್ತದೆ, ಸೊ ಆ ಸ್ಟೇಜ್ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಈಗ ಡಾಕ್ಟ್ರ್ ಇಷ್ಟೆಲ್ಲ ಹೇಳಿದ್ರಪ್ಪ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಏನು, ಇದನ್ನು ಹೆಂಗೆ ಕಂಡುಹಿಡಿಬೇಕು, ಈಗ ಸಿಂಪಲ್ 8 golden rules ಟು ಪ್ರಿವೆಂಟ್ ಕಿಡ್ನಿ ಡಿಸೀಸಸ್ ಅಂತ ಹೇಳ್ತೇವೆ. ನಾವು ಈ ಮೂತ್ರ ವೈಫಲ್ಯ ಅನ್ನು ಹೆಂಗೆ ತಡೆಗಟ್ಟೋದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೇ ಆ್ಯಕ್ಟಿವ್ ಫಿಟ್, ಅಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನೆಕ್ಸ್ಟ್ ಆರೋಗ್ಯಕರ ಆಹಾರ, ಅಂದರೆ ಊಟ ನಾವು ಏನು ತಿಂತೇವೆ ಅದು ಇಂಪಾರ್ಟೆಂಟ್. ಸರಿಯಾಗಿ ತರಕಾರಿಯನ್ನು ತಿನ್ನಿ, ಹಣ್ಣನ್ನು ಸೇವಿಸಿ. ಅದೇ ರೀತಿ ನೀರು ಸರಿಯಾಗಿ ತೊಗೊಳ್ಬೇಕು, ಅಟ್ಲೀಸ್ಟ್ ಒಂದು 2.5-3 liters ನೀರನ್ನು ಕುಡೀರಿ, ಚೆನ್ನಾಗಿರ್ರಿ. ಸೊ 4ನೇ ನಿಯಮ ಏನಂತಂದರೆ ತಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸೊ ಬೊಜ್ಜುತನ ಕೂಡ ಕಿಡ್ನಿ ಡಿಸೀಸ್ಗೆ ಕಾರಣ ಆಗ್ತದೆ. ಆಮೇಲೆ ಬಿ ಪಿ ಇದ್ದರೆ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಶುಗರ್ ಇದ್ದರೆ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ಮೋಕಿಂಗ್ ಮಾಡಬೇಡಿ, ಧೂಮಪಾನ ಮಾಡಬೇಡಿ. ಇದು ಕಿಡ್ನಿ ವೈಫಲ್ಯಕ್ಕೆ ಕಾರಣ. ಹಾಗೂ ಲಾಸ್ಟ್ ಆ್ಯಂಡ್ ದ ಇಂಪಾರ್ಟೆಂಟ್ ಥಿಂಗ್, ಅಂದರೆ ಕೌಂಟರ್ ಮಾತ್ರೆ, ಅಂದರೆ ನೀವು ಈಗ ಫಾರ್ಮಸಿಗೆ ಹೋಗ್ತೀರಿ, ವಿದೌಟ್ ಅ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾವುದೇ ರೀತಿ ಮೆಡಿಸಿನ್ಸು, ಪೇನ್ ಕಿಲ್ಲರ್ಸ್ ತೊಗೊಳ್ಬೇಡಿ. ಸೊ ಇದೆಲ್ಲ ನಾವು ಇಷ್ಟು 8 ಗೋಲ್ಡನ್ ರೂಲ್ಸನ್ನು ಫಾಲೋ ಮಾಡಿದರೆ ನಾವು ಕಿಡ್ನಿ ವೈಫಲ್ಯವನ್ನು ತಡೆಗಟ್ಟಬಹುದು. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಹೇಳಿದಂತಹ ಮಾಹಿತಿಗಳನ್ನು ನೀವೆಲ್ಲ ಕೇಳ್ಕೊಂಡಿರಿ. ಈಗ ನೀವು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಹಲೋ ಹಲೋ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನೀವು ಫೋನ್ ನಂಬರ್ಗಳನ್ನು ಗಮನಿಸಬೇಕು. 2444-3414, 2444-3415 ಹಾಗೂ 2444-3416 ಈ ನಂಬರ್ಗಳಿಗೆ ಕರೆಗಳನ್ನು ಮಾಡಿ ನೀವು ನೇರವಾಗಿ ಕೇಳುವಂತಹ ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರವನ್ನು ಕೊಡ್ತಾರೆ. ಡಾಕ್ಟರ್, ನೀವು ಬಹಳ ಚೆನ್ನಾಗಿ ಈ ಎಲ್ಲ ಕಾರಣಗಳನ್ನು ತಿಳಿಸಿ ನಮ್ಮ ಕೇಳುಗರಿಗೆ ಹೇಳಿದ್ದೀರಿ. ಆದರೂ ಕೂಡ ಈಗ ನೋಡ್ತೀವಿ ನಾವು, ಬಹಳಷ್ಟು ಜನ ಹರ್ಬಲ್ ಮೆಡಿಸನ್ ಅಂತ ತಗೊಳ್ತಾರೆ, ಹರ್ಬಲ್ ಔಷಧಿಗಳನ್ನು ತಗೊಳ್ತಾರೆ. ಇದರಿಂದಾಗಿ ಏನಾದರೂ ಸಮಸ್ಯೆ ಉಂಟಾಗಬಹುದೇನೋ ಅಂತ. ಮೇಡಮ್, ಈಗ ಹೆಂಗಾಗಿದೆ ಅಂತಂದರೆ, ನೀವು ಯಾವುದೇ ಟಿ ವಿ ಆನ್ ಮಾಡಿ, ಯಾವುದೇ ಚಾನಲ್ ಆನ್ ಮಾಡಿ, ಅಥವಾ ಯಾವುದೇ ನೀವು ಮೊಬೈಲ್ ನೋಡಿ, ಎಲ್ಲ ಕಡೆ ಯಾವ್ದು ಆ್ಯಡ್ ಬರ್ತದೆ ಅಂತಂದರೆ ಈ ಹರ್ಬಲ್ ಮೆಡಿಕೇಷನ್ಸ್. ಅದಕ್ಕೆ ಏನೂ ಸೈಂಟಿಫಿಕ್ ಎವಿಡೆನ್ಸ್ ಇರೋದಿಲ್ಲ. ಅವ್ರೇನು ಹೇಳ್ತಾರೆ, ನಿಮ್ಮ ಕೂದಲ ಬೆಳೀಲಿಕ್ಕೆ ಹರ್ಬಲ್ ಮೆಡಿಸಿನ್ಸ್ ತೊಗೊಳ್ರಿ, ನಿಮ್ಮ ಸಿಸ್ಟಮ್ ಕ್ಲೆನ್ಸ್ ಮಾಡಲಿಕ್ಕೆ ಹರ್ಬಲ್ ಮೆಡಿಸಿನ್ಸ್ ತೊಗೊಳ್ರಿ, ನಿಮ್ಮ ಲಿವರ್ ಆರೋಗ್ಯವಾಗಿರ್ಬೇಕಂತಂದ್ರೆ ಹರ್ಬಲ್ ಮೆಡಿಸಿನ್ಸ್ ತೊಗೊಳ್ರಿ. ಸೊ ಈ ಆ್ಯಕ್ಚುಲಿ ಹರ್ಬಲ್ ಮೆಡಿಸಿನ್ಸಲ್ಲಿ ಏನು ಕಂಟೆಂಟ್ ಇರ್ತದೆ ಯಾರಿಗೂ ಗೊತ್ತಿರೋದಿಲ್ಲ. ಅದರಲ್ಲಿ ಮೆಟಲ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಟಾಕ್ಸಿಕ್ ಕೆಮಿಕಲ್ಸ್ ಇರ್ಬೋದು. ಸೊ ಇವು ಯಾವುದು ಸೈಂಟಿಫಿಕ್ ಪ್ರೂವನ್ ಅಲ್ಲ. ನಾವೇನು ಹೇಳ್ತೇವೆ, ಸಿ ಯು ಹ್ಯಾವ್ ಟು ಟೇಕ್ ದ ರೈಟ್ ಥಿಂಗ್ಸ್ ವಿತ್ ಅ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಈಗ ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಮೆಡಿಸಿನ್ಸ್ ತೊಗೊಳ್ಳೋದು ಅದು ಒಳ್ಳೆಯದಲ್ಲ, ಯಾಕಂದರೆ ಇದರಲ್ಲಿ ಏನು ಸೈಂಟಿಫಿಕ್ ಕಂಟೆಂಟ್ಸ್ ಇರ್ತದೆ ಅದು ಗೊತ್ತಿರೋದಿಲ್ಲ. ಇದರಿಂದ ನಿಮ್ಮ ಕರೆಯನ್ನು ನಾವು ತಗೊಳ್ಳೋಣ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆತ್ಮೀಯ ಕೇಳುಗರೆ, ಟೆಲಿಫೋನ್ ಕನೆಕ್ಷನ್ನಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳೋದು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಡಾಕ್ಟರ್ಗೆ ನಾನೇ ಕೇಳ್ತೀನಿ. ಈಗ ಕೆಲವು ಸಾರಿ ಜಿಮ್ ಸಪ್ಲಿಮೆಂಟ್ಸ್ ಅಂತ ತಗೊಳ್ತಾರೆ. ಈಗ ಹರೆಯದ ಮಕ್ಕಳು ಎಲ್ಲ ಜಿಮ್ಗೆ ಹೋಗ್ತಿರ್ತಾರೆ. ಈ ಜಿಮ್ನಲ್ಲಿ ಅವರು ಇನ್ನೂ ಹೆಚ್ಚಿನ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತಾರೆ ಸರ್. ಇದರಿಂದಾಗಿ ಏನಾದರೂ ಕಿಡ್ನಿ ವೈಫಲ್ಯ ಉಂಟಾಗಬಹುದೇನು ಅಂತ. ಕರೆಕ್ಟ್ ಮೇಡಮ್, ಇದು ಇನ್ನೊಂದು ಒಳ್ಳೆ ಕ್ವೆಶನ್ ಕೇಳಿದ್ರಿ. ಈಗ ಜಿಮ್, ಎಲ್ಲರೂ ಈಗ ಯುವಕರು ಜಿಮ್ಮಿಗೆ ಹೋಗ್ತಾರೆ, ಏನಪ್ಪ ಬಾಡಿ ಚಲೋ ಮಾಡಬೇಕು, ನಾನು ಚಂದ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಹೊಸ ಟ್ರೆಂಡ್. ಒಳ್ಳೆಯದು, ಆರೋಗ್ಯಕ್ಕೆ ಜಿಮ್ಗೆ ಹೋಗೋದು ಒಳ್ಳೆಯದು, ಎಕ್ಸಸೈಸ್ ಮಾಡಬೇಕು, ಆಮೇಲೆ ಜಿಮ್ಗೆ ಹೋಗಬೇಕು, ಟ್ರೈನಿಂಗ್ ಮಾಡಬೇಕು, ಇದೆಲ್ಲ ಒಳ್ಳೆಯದು. ಬಟ್ ಅಲ್ಲಿ ಜಿಮ್ಮಲ್ಲಿ ಎಷ್ಟೋ ಸತಿ ಅವ್ರಿಗೆ ಹೇಳ್ತಾರೆ, ಇಲ್ಲಪ್ಪ ನೀವು ಇದು ಸಪ್ಲಿಮೆಂಟ್ಸ್ ತೊಗೊಳ್ಳಿ, ಈ ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಪ್ರೋಟೀನ್ ಪೌಡರ್ ತೊಗೊಳ್ಳೋದ್ರಿಂದ ನಿಮಗೆ ಬಾಡಿ ಬೇಗ ಆಗ್ತದೆ, ನೀವು ಒಂದು ತಿಂಗಳಲ್ಲೇ ಮಸಲ್ಸ್ ಬಿಲ್ಡ್ ಮಾಡ್ಬೋದು, ಒಳ್ಳೆ ಬಾಡಿ ಬಿಲ್ಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನೇ ನನ್ನ ಪ್ರಾಕ್ಟೀಸಲ್ಲಿ ನೋಡಿದ್ದೇನೆ. ನಮ್ಮ ಎಸ್ ಟಿ ಎಮ್ಗೆ ಭಾಳಷ್ಟು ರೋಗಿಗಳು ಬರ್ತಾರೆ, ಏನಾಯ್ತಪ್ಪ ಏನು ಕಾರಣ ಅಂತಂದರೆ, ಇಲ್ಲ ಸರ್ ನಾನು ಜಿಮ್ ಸಪ್ಲಿಮೆಂಟ್ಸ್ ತೊಗೊಂಡೆ, ಅದಾದಮೇಲೆ ನನಗೆ ಕಾಲ್ಬಾವು ಬರಲಿಕ್ಕೆ ಚಾಲು ಆಯಿತು. ಆಯ್ತು, ನೀವು ಜಿಮ್ ಸಪ್ಲಿಮೆಂಟ್ಸ್ ತೊಗೊಳ್ರಿ, ಬಟ್ ಅದರಲ್ಲಿ ಕಂಟೆಂಟ್ ಏನಿದೆ ಅಂತ ನೋಡ್ಕೊಳ್ಳಿ. ಎಷ್ಟೋ ಜಿಮ್ ಸಪ್ಲಿಮೆಂಟ್ಸ್ ವಿದೌಟ್ ಸೈಂಟಿಫಿಕಲಿ ಪ್ರೂವನ್ ಅವರು ಮಾರ್ತಾರೆ, ಅದರಲ್ಲಿ ಯಾವ ಕೆಮಿಕಲ್ಸ್ ಇರ್ತದೆ, ಯಾವ ಹೆವಿ ಮೆಟಲ್ಸ್ ಇರ್ತದೆ, ಯಾವ ಟಾಕ್ಸಿನ್ಸ್ ಇರ್ತದೆ ಗೊತ್ತಿರೋದಿಲ್ಲ. ಸೊ ಅದರಿಂದ ಏನಾಗ್ತದೆ, ನಮ್ಮ ಬೇರೆ ಬೇರೆ ಸಿಸ್ಟಮ್ಸ್ ಇರ್ತದೆ, ಕಿಡ್ನಿ ಆಗಲಿ ಲಿವರ್ ಮೇಲೆ ಅದನ್ನು ಅದು ದುಷ್ಪರಿಣಾಮ ಮಾಡ್ತದೆ. ಸೊ ಅದರಿಂದ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಇರ್ತದೆ. ನಾವೇ ಎಸ್ ಟಿ ಎಮ್ಮಲ್ಲಿ ಈ ಒಬ್ಬ ರೋಗಿಗೆ ಜಿಮ್ ಹೋಗಿ ಜಿಮ್ ಸಪ್ಲಿಮೆಂಟ್ಸ್ ತೊಗೊಂಡು ಅವನಿಗೆ ಕಿಡ್ನಿ ಫೇಲಿಯರ್ ಆಯಿತು, ಪಾಪ ಅವನಿಗೆ ಟ್ರಾನ್ಸ್ಪ್ಲಾಂಟ್ ಸಹಿತ ಮಾಡಿದ್ದೇವೆ. ಸೊ ಜಿಮ್ಮಿಗೆ ಹೋಗೋದು ತಪ್ಪಲ್ಲ, ಬಟ್ ಜಿಮ್ ಸಪ್ಲಿಮೆಂಟ್ಸ್ ಏನಿದೆ ಅದರಲ್ಲಿ ಏನಿದೆ ಆ ಕಂಟೆಂಟ್ ಏನಿದೆ ಅದನ್ನು ನೋಡಿಕೊಂಡು ಜಿಮ್ ಸಪ್ಲಿಮೆಂಟ್ಸ್ ತೊಗೊಳ್ಳಿ. ಡಾಕ್ಟರ್ ಈಗ ಕರೆಯನ್ನು ನೋಡೋಣ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟ್ರ್, ಈಗ ನಾವು ಬಹಳಷ್ಟು ಕಡೆ ನೋಡ್ತೀವಿ ಕೆಲವರಿಗೆ ದೀರ್ಘಕಾಲದ ಕಿಡ್ನಿ ವೈಫಲ್ಯ ಆಗಿರ್ತದೆ, ಇದಕ್ಕೆ ಮುಖ್ಯ ಕಾರಣ ಏನು ಅಂತ? ಮೇಡಮ್, ಅದ ಈಗ ನಾನು ಹೇಳಬೇಕಾದ್ರೂ ಹೇಳಿದ್ದೆ, ದೀರ್ಘಕಾಲಿಕ ಕಿಡ್ನಿ ಸಮಸ್ಯೆ ಇದಕ್ಕೆ 20-40% ಅಂದರೆ 20-40% ಕಾರಣ ಇದಕ್ಕೆ ಡಯಾಬಿಟಿಸ್. ಇಂಡಿಯಾಗ ನಮ್ಮ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತೇವೆ ರೀ. ಈಗ ಯಾವುದೇ ಮನುಷ್ಯನಿಗೆ ಡಯಾಬಿಟಿಸಿಂದ ಪ್ರಾಬ್ಲಮ್ ಆಗೋದಿಲ್ಲ ರೀ, ಡಯಾಬಿಟಿಸ್ ಕಂಟ್ರೋಲ್ ಮಾಡಲಾರ್ದೆ ಅದರ ಕಾಂಪ್ಲಿಕೇಶನ್ಸಿಂದ ಪ್ರಾಬ್ಲಮ್ ಆಗ್ತಾವ. ಡಯಾಬಿಟಿಸಿಂದ ಏನೇನು ಪ್ರಾಬ್ಲಮ್ ಆಗ್ಬೋದು? ಒಂದು ಕಣ್ಣಿಗೆ, ಅದಕ್ಕೆ ನಾವು ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ನೀವು ಸರಿಯಾಗಿ ಶುಗರ್ ಕಂಟ್ರೋಲ್ ಮಾಡಲಿಲ್ಲ, ಅದರಿಂದ ಕಣ್ಣು ಮೇಲೆ ಪರಿಣಾಮವಾಗಿ ಕಣ್ಣು ಕಾಣಿಸ್ದೇ ಇರ್ಬೋದು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ. ನೆಕ್ಸ್ಟ್ ಅದು ಹಾರ್ಟ್ ಮೇಲೆ ಪರಿಣಾಮ ಇರ್ಬೋದು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ಮೇಲೆ ಸ್ಟ್ರೋಕ್ ಆಗ್ಬೋದು. ಅದೇ ರೀತಿ ಹೇಳೋದಿತ್ತಂದರೆ ನಮ್ಮ ಕಿಡ್ನಿನೂ ಕಿಡ್ನಿ ಮೇಲೆ ಸಮಸ್ಯೆ ಆಗ್ಬೋದು. ಸೊ ಕಿಡ್ನಿ ಸಮಸ್ಯೆ ಏನಾಗ್ಬೋದು ಅದನ್ನು ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೇವೆ. ಭಾಳ ದಿನದಿಂದ ಡಯಾಬಿಟೀಸ್ ಇದ್ದವ್ರಿಗೆ, ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಲಾರ್ದಂಥವ್ರಿಗೆ ಡಯಾಬಿಟಿಕ್ ನೆಫ್ರೋಪತಿ ಆಗ್ತದೆ. ಮುಂದೆ ಹೋದಂಗೆ ಅದನ್ನು ಸರಿಯಾಗಿ ಕಂಟ್ರೋಲ್ ನೆಫ್ರಾಲಜಿಸ್ಟ್ ಅಥವಾ ಸರಿಯಾದ ವೈದ್ಯರಿಗೆ ತೋರಿಸ್ಕೊಳ್ಳಾರ್ದೆ, ಕನ್ಸಲ್ಟೇಷನ್ ತೊಗೊಳ್ಳಾರ್ದೆ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದ ಕಿಡ್ನಿ ಸಮಸ್ಯೆಗೆ ಡಯಾಬಿಟೀಸೇ ಕಾರಣ, ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ನಮ್ಮ ಭಾರತಕ್ಕೆ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಡಯಾಬಿಟೀಸ್ ಇಲ್ಲಪ್ಪ ನನಗೆ ಶುಗರ್ ಇದೆ, 20 ವರ್ಷದಿಂದ ಇದೆ, 30 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ಇಲ್ಲರಿ, ನನ್ನ ಶುಗರ್ ಯಾವಾಗಲೂ 300-400 ಇರೋದು, ನಾ ಏನು ಮಾಡಲಿ, ನಂದು ಎಷ್ಟು ಮಾಡಿದ್ರು ಅದು ಕಂಟ್ರೋಲ್ ಬರುವುದಿಲ್ಲ, ಅದು ಕಡಿಮೆನೇ ಆಗೋದಿಲ್ಲ. ಇದು ತಪ್ಪು. ನೀವು ಹೋಗ್ರಿ ವೈದ್ಯರ ಹತ್ರ ಹೋಗ್ರಿ, ಸರಿಯಾದ ಸಲಹೆ ತೊಗೊಳ್ರಿ, ಸರಿಯಾದ ಮೆಡಿಸಿನ್ಸ್ ತೊಗೊಳ್ರಿ, ಔಷಧಿ ತೊಗೊಳ್ರಿ, ನಿಮ್ಮ ಶುಗರ್ ಕಂಟ್ರೋಲ್ ಆಗ್ತದೆ, ಇದರಿಂದ ನಿಮ್ಮ ಕಿಡ್ನಿ ಸಮಸ್ಯೆ ತಡೆಗಟ್ಟಬಹುದು. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ, ಡಾಕ್ಟರ್, ಈಗ ಕಿಡ್ನಿ ವೈಫಲ್ಯ ಆಯಿತು ಅಂತ ಅಂದ್ಕೊಂಡ ಮೇಲೆ ಡಯಾಲಿಸಿಸ್ ಅಂತ ನೀವು ಮಾಡ್ತಿರ್ತೀರಿ, ಅದನ್ನು ಹೊರತಾಗಿ ಏನೇನು ಚಿಕಿತ್ಸೆಗಳಿರ್ತಾವೆ? ಡಯಾಲಿಸಿಸ್ ಇಲ್ಲದೇ ಇದ್ದರೂ ಕೂಡ ಕಿಡ್ನಿ ವೈಫಲ್ಯ ಆದವರು ಬದುಕಬಹುದಾ ಅಂತ? ಹೌದು ಮೇಡಮ್, ಈಗ ನಾನು ಹೇಳ್ದಂಗೆ ಕಿಡ್ನಿ ವೈಫಲ್ಯ ಎರಡು ಥರದ್ದು, ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ, ಇನ್ನೊಂದು ಕ್ರೋನಿಕ್ ಕಿಡ್ನಿ ಫೇಲಿಯರ್ ಅಂತ ಹೇಳ್ಬಿಟ್ಟು. ಈಗ ಬೇರೆ ಬೇರೆ ಕಿಡ್ನಿ ವೈಫಲ್ಯಕ್ಕೆ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ ಇದೆ. ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಆದಾಗ ತತ್ಕ್ಷಣ ಆಗುವ ಕಿಡ್ನಿ ವೈಫಲ್ಯ, ಅದಕ್ಕೆ ಕಾರಣ ಏನು ಅಂತ ಹುಡುಕಬೇಕಾಗ್ತದ್ರಿ. ಈಗ ಡಯಾಲಿಸಿಸ್ ಅಂದ್ರೇನು, ಡಯಾಲಿಸಿಸ್ ಅಂತಂದರೆ ನಮ್ಮ ರಕ್ತವನ್ನು ಒಂದು ಡಯಾಲಿಸಿಸ್ ಮಷೀನ್ ಅದರಲ್ಲಿ ಕಳಿಸಿ ಅದನ್ನು ಫಿಲ್ಟರ್ ಮಾಡಿ ವಾಪಸ್ಸು ನಮ್ಮ ದೇಹಕ್ಕೆ ಸೇರಿಸೋದು, ಅದೇ ಡಯಾಲಿಸಿಸ್ಸು. ಡಯಾಲಿಸಿಸ್ ಅಂದರೆ ಅದು ಟ್ರೀಟ್ಮೆಂಟ್ ಅಲ್ಲ, ಅದು ಒಂದು ಸಪೋರ್ಟ್ ಸಿಸ್ಟಮ್. ಈಗ ನಮ್ಮ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ, ಸೊ ಅದನ್ನು ನಾವು ಸಪೋರ್ಟ್ ಮಾಡಬೇಕು. ನಾನು ಮೊದಲು ಹೇಳ್ದಂಗೆ ನಮ್ಮ ವೇಸ್ಟ್ ಪ್ರೊಡಕ್ಟ್ಸನ್ನು ತೆಗೀತದೆ, ಹೆಚ್ಚಿಗೆ ಆದ ದ್ರವ್ಯ ಅಂದರೆ ಫ್ಲೂಯಿಡ್ಸನ್ನು ತೆಗೀತದೆ. ಸೊ ಅದಕ್ಕೆ ನಮ್ಮ ಈ ಕಿಡ್ನಿ ಫೇಲ್ ಆಗೈತ್ರಿ, ಅದಕ್ಕೆ ಅದನ್ನು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ವೇಸ್ಟ್ ಪ್ರೊಡಕ್ಟ್ಸ್ ತೆಗೀತಾ ಇಲ್ಲ. ಸೊ ನಾವೇನು ಮಾಡ್ತೇವೆ, ದೇಹದಿಂದ ರಕ್ತವನ್ನು ಮಷಿನ್ಗೆ ಅಂದರೆ ಡಯಾಲಿಸಿಸ್ ಮಷಿನ್ಗೆ ಕಳಿಸ್ತೀವಿ. ಅಲ್ಲಿ ಫಿಲ್ಟರ್ ಥ್ರೂ ಮೂಲಕ ಅದು ಹೋಗಿ ವೇಸ್ಟ್ ಪ್ರೊಡಕ್ಟ್ಸ್ ಹೊರಗೆ ಹೋಗ್ತದೆ, ದ್ರವ್ಯ ಎಕ್ಸಸ್ ಆದ ದ್ರವ್ಯ ಹೊರಗೆ ಹೋಗ್ತದೆ ಮತ್ತು ನಮ್ಮ ದೇಹಕ್ಕೆ ಬರ್ತದೆ. ಸೊ ಇದೇ ಡಯಾಲಿಸಿಸ್. ಸೊ ಯಾವಾಗ ಮಾಡ್ತೇವೆ ನಾವು, ಎಕ್ಯೂಟ್ ಕಿಡ್ನಿ ಇಂಜುರಿ ಇಂದ ದೇರ್ ಆರ್ ಸರ್ಟನ್ ಇಂಡಿಕೇಶನ್ಸ್. ಎಲ್ಲ ಎಕ್ಯೂಟ್ ಕಿಡ್ನಿಯಲ್ಲಿ ಮಾಡೋದಿಲ್ಲ, ಇನಿಷಿಯಲ್ ಸ್ಟೇಜಸ್ ಆಫ್ ಎಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ನಾವು ನೋಡ್ತೇವೆ, ಇಲ್ಲಪ್ಪ ಕ್ರಿಯಾಟನಿನ್ ಜಾಸ್ತಿ ಆಗಿಲ್ಲ, ಉಸಿರಾಡಕ್ಕೆ ತೊಂದರೆ ಜಾಸ್ತಿ ಆಗಿಲ್ಲ, ಎಕ್ಯೂಟ್ ಕಿಡ್ನಿ ಇಂಜುರಿಯಿಂದ ಜೀವಕ್ಕೇನು ತೊಂದರೆ ಇಲ್ಲ, ಆವಾಗ ನಾವು ಡಯಾಲಿಸಿಸ್ ಮಾಡೋದಿಲ್ಲ. ಇಲ್ಲಪ್ಪ ಏನೋ ಯೂರಿನ್ ಬರ್ತಾ ಇಲ್ಲ, ಕ್ರಿಯಾಟಿನ್ ಬಹಳಷ್ಟು ಜಾಸ್ತಿ ಆಗಿದೆ, ಉಸಿರಾಡಕ್ಕೆ ತೊಂದರೆ ಇದೆ, ಆವಾಗ ಡೆಫಿನೆಟ್ಲಿ ನಾವು ಯೂರೇಮಿಕ್ ಸಿಂಪ್ಟಮ್ಸ್ ಅಂತೇನು ಹೇಳ್ತೇವೆ ಆವಾಗ ನಾವು ಡಯಾಲಿಸಿಸ್ ಮಾಡ್ತೇವೆ. ಎರಡನೇದಾಗಿ ಕ್ರೋನಿಕ್ ಕಿಡ್ನಿ ಇಂಜುರಿ, ಅದು ಲಾಸ್, ಅದು CKD 5 ಅಂತ ಹೇಳ್ತೇವೆ ನಾವು, ಕ್ರೋನಿಕ್ ಕಿಡ್ನಿ ಡಿಸೀಸ್ Stage 5. ಆವಾಗಷ್ಟೇ ನಾವು ಅದರಿಂದ ಮತ್ತೆ ಸಿಂಪ್ಟಮ್ಸ್ ಇರ್ತದೆ, ಪೊಟ್ಯಾಷಿಯಂ ಭಾಳ ಜಾಸ್ತಿ ಆಗ್ತದೆ, ದ್ರವ್ಯದ ಮಾತ್ರೆ ಜಾಸ್ತಿ ಆಗ್ತದೆ, ವಾಲ್ಯೂಮ್ ಓವರ್ಲೋಡು, ಅಥವಾ ಹಾರ್ಟಲ್ಲಿ ಏನಾದರೂ ತೊಂದರೆ ಅಂದರೆ ಯೂರೇಮಿಕ್ ಇದು ಪೆರಿಕಾರ್ಡೈಟಿಸ್ ಅಂತ ಹೇಳ್ತೇವೆ, ಅಥವಾ ಇಲೆಕ್ಟ್ರೋಲೈಟ್ ಡಿಸ್ಟರ್ಬನ್ಸ್ ಅಂತ ಹೇಳ್ತೇವೆ, ಆವಾಗಷ್ಟೇ ಡಯಾಲಿಸಿಸ್ ಇಂಡಿಕೇಟೆಡ್ ಇದ್ದಾಗ ನಾವು ಮಾಡ್ತೇವೆ. ನಾವು ಎಲ್ಲ ಸಮಯದಲ್ಲಿ ಡಯಾಲಿಸ್ ಮಾಡೋದಿಲ್ಲ, ಇನಿಷಿಯಲ್ ಸ್ಟೇಜಸ್ ಆಫ್ ಕ್ರೋನಿಕ್ ಕಿಡ್ನಿ ಡಿಸೀಸಲ್ಲಿ ಫಾರ್ ಎಕ್ಸಾಂಪಲ್ ಈಗ ಶುಗರಿಂದ ಆಗ್ತದೆ ಅಥವಾ ಬಿ ಪಿ ಜಾಸ್ತಿ ಆಗೋದ್ರಿಂದ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆದಾಗ ನಾವು ಆದಷ್ಟು ಬಿ ಪಿ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಸಪೋರ್ಟಿವ್ ಮೆಷರ್ಸ್ ಕೊಡೋದು, ಅದಷ್ಟೇ ಮಾಡ್ತೇವೆ. ಎಲ್ಲ ಸ್ಟೇಜಸ್ಸಲ್ಲೂ ನಾವು ಡಯಾಲಿಸಿಸ್ ಮಾಡೋದಿಲ್ಲ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಹಲೋ, ಹಲೋ, ಡಾಕ್ಟರ್, ನಮಗೆ ಕರೆಗಳು ಕನೆಕ್ಟ್ ಆಗ್ತಾ ಇಲ್ಲ, ಹೀಗಾಗಿ ನಾನು ನೇರವಾಗಿ ನಿಮಗೆ ನಮ್ಮೆಲ್ಲರ ಕೇಳುಗರ ಪರವಾಗಿನೇ ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ, ಯಾಕಂದ್ರೆ ಕರೆಗಳು ನಮಗೆ ಥ್ರೂ ಆಗ್ತಾ ಇಲ್ಲ. ಇನ್ನು ಡಾಕ್ಟರ್, ನೀವು ಹೇಳಿದ್ರಿ ಡಯಾಲಿಸಿಸ್ ಮಾಡಬಹುದು, ಇದು ಒಂದು ಚಿಕಿತ್ಸೆ ಅಂಥೇಳಿ. ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತೀವಿ, ಇದು ಹೇಗೆ, ಇದು ಇದರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಎಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಸಾಮಾನ್ಯ ಜೀವನವನ್ನು ನಡೆಸಬಹುದು ಅಂತ? ಮೇಡಮ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲಿ ಮಾಡ್ಬೋದು ನಾವು? ಈಗ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ತತ್ಕ್ಷಣವಾಗಿ ಆಗಿರುವ ಕಿಡ್ನಿ ವೈಫಲ್ಯದಲ್ಲಿ ಮಾಡ್ಬೋದಾ, ಅಥವಾ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದರೆ ದೀರ್ಘಕಾಲಿಕವಾಗಿರುವ ಕಿಡ್ನಿ ತೊಂದರೆಯಲ್ಲಿ ನಾವು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಈಗ ಎಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದಿಲ್ಲ, ಎಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ಕಿಡ್ನಿ ರಿಕವರ್ ಆಗ್ತದೆ. ಸೊ ಇದು ಒಂದು ಕೆಲವೊಂದಿಷ್ಟು ದಿನಗಳು ಅಥವಾ ವಾರಗಳಲ್ಲಿ ಕಿಡ್ನಿ ರಿಕವರ್ ಆಗ್ತದೆ. ಸೊ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ರೋಲ್ ಏನೂ ಇಲ್ಲ, ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಎಲ್ಲಿ ಮಾಡ್ಬೋದು ಅಂತಂದರೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗಿ ESRD ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂದರೆ ಅವರು ಡಯಾಲಿಸಿಸ್ ಇಲ್ಲಾರದೆ ಬದುಕಲಿಕ್ಕೆ ಆಗೋದಿಲ್ಲ, ವಾರಕ್ಕೆ 2-3 ಸತಿ ಡಯಾಲಿಸಿಸ್ ಮಾಡ್ಕೊಳ್ತಾರೆ. ಸೊ ಆವಾಗಷ್ಟೇ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ವಿಚಾರ ಮಾಡಬೇಕು. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಮತ್ತೆ ಹೇಳುವುದಾದರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 2 ಥರದ್ದಿದೆ, ಒಂದು ಲೈವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಆಮೇಲೆ ಇನ್ನೊಂದು ಡಿಸೀಸ್ ಡೋನರ್ ಅಥವಾ ಕೆಡೆವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಬ್ರೈನ್ ಡೆಡ್ ಆದಮೇಲೆ ನಾವು ಏನು ಹೇಳ್ತೇವೆ ಆ ರೀತಿ ಟ್ರಾನ್ಸ್ಪ್ಲಾಂಟ್. ಲೈವ್ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ನಿಮ್ಮ ಸಂಬಂಧಿಕರು ಯಾರಂದರೆ ನಿಮ್ಮ ಅಜ್ಜ ಅಜ್ಜಿ, ತಂದೆ ತಾಯಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು ಅಥವಾ ಮೊಮ್ಮಕ್ಕಳು ಇಲ್ಲಿ ನಿಮಗೆ ಕಿಡ್ನಿ ದಾನ ಮಾಡಬಹುದು. ಇದಕ್ಕೆ ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಇನ್ನೊಂದು ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ನಿಮಗೆ ಕೆಡವರ್ ಅಥವಾ ಡಿಸೀಸ್ ಡೋನರ್, ಅಂದರೆ ಈಗ ಆಕ್ಸಿಡೆಂಟಲ್ಲಿ ಬ್ರೈನ್ ಡೆಡ್ ಆಗಿರ್ತದೆ, ಬ್ರೈನ್ ಫಂಕ್ಷನ್ ಮಾಡಲ್ಲ, ಸೊ ಆ ರೀತಿ ಅವರ ಫ್ಯಾಮಿಲಿಯವರು ಕಿಡ್ನಿ ಡೊನೇಟ್ ಮಾಡಲಿಕ್ಕೆ ಒಪ್ಪಿಕೊಂಡ್ರೆ ಆ ರೀತಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಬೋದು. ಬಟ್ ಇದಕ್ಕೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆ ಸೆಂಟ್ರಲ್ ಹೋಗಿ. ಸೊ ಅಲ್ಲಿ ನೀವು ನಿಮ್ಮ ಬ್ಲಡ್ ಗ್ರೂಪ್ ಪ್ರಕಾರ ನಿಮಗೆ ನಿಮ್ಮ ಸೀನಿಯಾರಿಟಿ ಮೇಲೆ ಕಿಡ್ನಿ ಅಲಾಟ್ ಆಗುತ್ತೆ, ಅದು ಆಗೋದು ಸೋಟೋ ಅಥವಾ ಗೌರ್ಮೆಂಟಿಂದನೇ ಆಗೋದು. ಸಾಮಾನ್ಯವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾಕೆ ನಾವು ಮಾಡ್ತೇವೆ, ಕಿಡ್ನಿ ವೈಫಲ್ಯವಾಗಿ ಅವರು ಡಯಾಲಿಸಿಸ್ ಮೇಲಿದ್ದವ್ರಿಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದವರು ತಮ್ಮ ಜೀವನವನ್ನು ಮೊದಲಿನಂಗೆ ನಡೆಸ್ಕೊಂಡು ಹೋಗ್ಬೋದು, ತಮ್ಮ ಕೆಲಸ ಮಾಡ್ಕೋಬಹುದು. ಸೊ ಡಯಾಲಿಸಿಸ್ಗೆ ವಾರಕ್ಕೆ 2-3 ಸತಿ ಹಾಸ್ಪಿಟ್ಲಿಗೆ ಬರಬೇಕಂತಿಲ್ಲ. ಸೊ ತಮ್ಮದು ಏನೇನು ಮೊದಲಿಂದ ನಾವು ಎಷ್ಟೋ ಪೇಷಂಟ್ಸ್ ನೋಡಿದ್ದೇವೆ ಇಲ್ಲಿ, ಕಾರ್ ಹೊಡ್ಕೊಂಡು ತಮ್ಮ ಸ್ಪೋರ್ಟ್ಸ್ ಸಹಿತ ಆಡ್ತಾರೆ. ಸೊ ಬ್ಯಾಡ್ಮಿಂಟನ್ ಆಡ್ತಾರೆ, ಟೆನಿಸ್ ಆಡ್ತಾರೆ. ಸೊ ಮೊದಲಿನಂಗೆ ನಮ್ಮ ತಮ್ಮ ಜೀವನ ಶೈಲಿಯನ್ನು ನಡೆಸ್ಬೋದು, ತಮ್ಮ ವೃತ್ತಿಯನ್ನು ನಡೆಸ್ಬೋದು. ಡಾಕ್ಟರ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ಡಯಾಬಿಟಿಕ್ ಇಲ್ಲ, ಸಾಮಾನ್ಯವಾಗಿ ಇದ್ದಾನೆ, ಆರೋಗ್ಯ ಚಲೋ ಅದ ಅಂತ ಹೇಳಿದರೆ, ಮುಂದೆ ಆತನಿಗೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅನ್ನೋದು ತಲೆಯೊಳಗೆ ಇಟ್ಕೊಂಡು ಎಂಥ ಆರೋಗ್ಯಕರ ಜೀವನ ಶೈಲಿ ಅವನು ಮಾಡಬೇಕು ಅಂತ? ಈಗ ಮೇಡಮ್, ನಾನು ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಕಿಡ್ನಿ ಫೇಲಿಯರ್ ಇನ್ ಇಂಡಿಯಾ ಅದ ಕ್ರೋನಿಕ್ ಕಿಡ್ನಿ ಡಿಸೀಸ್ಗೆ ಡಯಾಬಿಟಿಸ್ ಮೆಲೈಟಸ್ ಅಥವಾ ಮಧುಮೇಹ ಅನ್ಕಂಟ್ರೋಲ್ಡ್. ಈಗ ಶುಗರೂ ಇಲ್ಲ, ಬಿ ಪಿನೂ ಇಲ್ಲ, ಅವನು ನಾನು ಏನು ಮಾಡಬೇಕಪ್ಪ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ಜೀವನ ಶೈಲಿಯನ್ನು ಚೇಂಜ್ ಮಾಡಬೇಕು. ಸರಿಯಾದ ಊಟ ತಿನ್ನಬೇಕು, ಹಣ್ಣನ್ನು ತಿನ್ನಬೇಕು, ತರಕಾರಿಯನ್ನು ತಿನ್ನಬೇಕು, ಸರಿಯಾದ ಮಾತ್ರೆಯಲ್ಲಿ ನೀರನ್ನು ಕುಡಿಬೇಕು, ಅಟ್ಲೀಸ್ಟ್ 1.5-3 ಲೀಟ್ರು ನೀರು ಕುಡಿಬೇಕು. ಕಿಡ್ನಿ ಆರೋಗ್ಯಕರವಾಗಿರಬೇಕು ಅಂತಂದರೆ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ ಮಾಡಬೇಕು. ಇದೇ ರೀತಿ ನೀವು ಎಕ್ಸಸೈಸ್ ಮಾಡಬೇಕು ಅಂತಿಲ್ಲ, ವಾಕಿಂಗ್ ಮಾಡಿರಿ, ಜಿಮ್ಮಿಗೆ ಹೋಗಿ ನಾನು ಚೆನ್ನಾಗಿ ಆಗಬೇಕು ಅಂತಲ್ಲ, ಯೋಗ ಮಾಡಿರಿ, ವಾಕಿಂಗ್ ಮಾಡಿರಿ, ನಿಮ್ಗೆ ಯಾವ ರೀತಿ ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಸೂಟ್ ಆಗುವಂಗೆ ಅದು ನೀವು ಮಾಡಿರಿ. ಅದಾದಮೇಲೆ ನೀವು ನಿಯಮಿತವಾಗಿ ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಹೆಲ್ತ್ ಚೆಕಪ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 40 ವರ್ಷ ಆದಮೇಲೆ 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹೋಗಿ ಚೆಕ್ ಮಾಡಿರಿ, ನಿಮ್ಮ ಬಿ ಪಿ ಎಷ್ಟಿದೆ, ನಿಮ್ಮ ಶುಗರ್ ಎಷ್ಟಿದೆ ಅಂತ. ಇದು ಯಾವುದೇ ಶುಗರ್ ಬಿ ಪಿ ಬಂತಂದರೆ ಅದನ್ನು ಸರಿಯಾದ ವೈದ್ಯರಿಗೆ ತೋರಿಸಿ ಸರಿಯಾದ ಸಲಹೆಯನ್ನು ಪಡೀರಿ. ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ರಿ, ಬಿ ಪಿ ಕಂಟ್ರೋಲಲ್ಲಿ ಇಟ್ಕೊಳ್ರಿ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿದ್ದು ಏನಂತಂದರೆ, ಈಗ ಎಲ್ಲೋ ತಲೆನೋವು ಆಯಿತು ಅಥವಾ ಎಲ್ಲೋ ಮೈಕೈ ನೋವಾಯಿತು, ಎಲ್ಲೋ ಬಿದ್ದ್ರಿಪ್ಪ, ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲಾರದೆ ನೀವು ಹೋಗಿ ಫಾರ್ಮಸಿಯಲ್ಲಿ ಹೋಗಿ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಅದು 1-2 ದಿನ ಅಲ್ಲ, ತಿಂಗಳಾನ್ಗಟ್ಟಲೆ ತೊಗೊಳ್ಳೋದು, ಇಲ್ಲ ಡಾಕ್ಟ್ರೆ ಹಿಂಗೆ ಐತೆ ಅಂತ ಹೇಳೋದು, ಇವೆಲ್ಲ ಮಾಡಬಾರ್ದು. ಸೊ ಹಿಂಗೆ ನೀವು ನಿಮ್ಮ ಕಿಡ್ನಿ ವೈಫಲ್ಯವನ್ನು ತಡೆಗಟ್ಟಬಹುದು. ಸರ್, ಚುಟುಕಾಗಿ 1 ನಿಮಿಷದ ಒಳಗೆ, ನೀವು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಕಿಡ್ನಿ ಫೇಲ್ಯೂರ್ ಆದರೆ ಏನು ಸೌಲಭ್ಯಗಳು ಇದಾವೆ ಅಂತ ಹೇಳ್ತೀರಿ? ನಮ್ಮ ಸಮಯ ಆಗ್ತಾ ಬಂತು. ಓಕೆ, ನಮ್ಮ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಕಿಡ್ನಿ ಪ್ರಾಬ್ಲಮ್ಸನ್ನು ಕಂಡುಹಿಡಿಯೋ ಫೆಸಿಲಿಟೀಸ್, ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಹಾಗೂ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಬೇಸಿಕ್ ಹೆಲ್ತ್ ಟೆಸ್ಟಿಂದ ನಮ್ಮ ಹೆಲ್ತ್ ಟೆಸ್ಟಲ್ಲಿ ಎಲ್ಲ ರೀತಿಯ ಸ್ಕ್ರೀನಿಂಗ್ ಆಗುತ್ತೆ. ಅಲ್ಲಿ ಏನಾದರೂ ತೊಂದರೆ ಅಂತ ಗೊತ್ತಾದರೆ ನೆಕ್ಸ್ಟ್ ಲೆವೆಲ್ ನೆಫರಾಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಅಲ್ಲಿ ಬ್ಲಡ್ ಟೆಸ್ಟು, ಆಮೇಲೆ ಸ್ಕ್ಯಾನ್ಸು, ಸ್ಪೆಷಲ್ ಟೆಸ್ಟು ಅದೆಲ್ಲ ಆಗ್ತದೆ. ಇದೆಲ್ಲ ಆದಮೇಲೆ ಕಿಡ್ನಿ ತೊಂದರೆ ಇದೆ ಅಂತಂದರೆ ಬಯೋಪ್ಸಿ ಟೆಸ್ಟ್ ಫೆಸಿಲಿಟೀಸ್ ಕೂಡ ಇದೆ. ಆಮೇಲೆ ಕಿಡ್ನಿ ಫೇಲಿಯರ್ ಆದರೆ ಡಯಾಲಿಸಿಸ್ ಫೆಸಿಲಿಟೀಸ್ ಹಾಗೂ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟೀಸ್ ಕೂಡ ನಮ್ಮ ಎಸ್ ಡಿ ಎಂ ಹಾಸ್ಪಿಟ್ಲಲ್ಲಿ ಸೌಲಭ್ಯ ಇದೆ. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯ ಆಗಿತ್ತು ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳು. ಇವತ್ತಿನ ನಿಮ್ಮ ಎಸ್ ಡಿ ಎಂ ಡಾಕ್ಟರ್ ಆಗಿದ್ದರು ಡಾಕ್ಟರ್ ನಾಗರಾಜ್ ನಾಯ್ಕ್. ಇವರು ಪ್ರತಿ ವಾರದ ಶುಕ್ರವಾರದಂದು, ಅಂದರೆ ಶುಕ್ರವಾರದಂದು ವಾರದ ಈ ದಿನದಲ್ಲಿ ಅಂದರೆ ಶುಕ್ರವಾರ ಇವರು ನಿಮಗೆ ಲಭ್ಯರಿರ್ತಾರೆ ಆಸ್ಪತ್ರೆಯೊಳಗೆ. ಇನ್ನು ದೂರವಾಣಿ ಸಂಖ್ಯೆ 0836-24-7-7-1-1-1 ಹಾಗೂ ಇನ್ನೊಂದು ದೂರವಾಣಿ ಸಂಖ್ಯೆ 247-7211. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000. ಈ ವಾರದ ಪ್ರಶ್ನೆ, ದೀರ್ಘಕಾಲದ ಕಿಡ್ನಿ ವೈಫಲ್ಯಕ್ಕೆ ಮುಖ್ಯವಾದ ಕಾರಣ ಏನು? ಪ್ರಶ್ನೆ ಇನ್ನೊಮ್ಮೆ, ದೀರ್ಘಕಾಲದ ಕಿಡ್ನಿ ವೈಫಲ್ಯಕ್ಕೆ ಮುಖ್ಯವಾದ ಕಾರಣ ಏನು? ಉತ್ತರವನ್ನು ಸರಿಯಾಗಿ ನೀವು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 17ರಂದು ಕೇಳಿದಂತಹ ಪ್ರಶ್ನೆ, ಅಸ್ತಮಾ ಕಾಯಿಲೆಗೆ ಇರುವ ಮುಖ್ಯ ಚಿಕಿತ್ಸೆ